ಮುಂದೆ ಈ ಬೃಹತ್ತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡ್ತಾ 57ನೇ ಪದ್ಯದಲ್ಲಿ ಸಾರಭಕ್ತಿ ಜ್ಞಾನದಿ ಬೃಹತ್ತಾರತಮ್ಯವನ್ನರಿತು ಪಠಿಸುವ ಸೂರಿಗಳಿಗನುದಿನದಿ ಪುರುಷಾರ್ಥಗಳ ಪೂರೈಸಿ ಕಾರುಣಿಕ ಮರುತಾಂತರಾತ್ಮಕ ಮಾರಮಣ ಜಗನ್ನಾಥ ವಿಠಲ ತೋರಿಕೊಂಬನು ಹೃತ್ಕಮಲದಳು ಯೋಗ್ಯತೆಗಳನ್ನರಿತು ಅಂತ ಪರಮಾತ್ಮ ಬಿಂಬರೂಪಿ ಪರಮಾತ್ಮ ತನ್ನ ದರ್ಶನವನ್ನು ಕೊಡ್ತಾನೆ ಅನ್ನೋ ಫಲಸ್ತುತಿ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಸಾರ ಅನ್ನೋದು ಪರಮಾತ್ಮನಿಗೆ ಸಮನ್ವಯ ಶಬ್ದ. ಸರ್ವ ವಸ್ತುಗಳ ಸಾರಭೂತನಾಗಿರೋದ್ರಿಂದ ಪರಮಾತ್ಮನಿಗೆ ಸಾರ. ಈ ಸಾರಭೂತನಾಗಿರ್ತಕ್ಕಂಥ ಭಗವಂತನ ಮಹಾತ್ಮೆಯನ್ನು ಯಾರು ಜ್ಞಾನ ಅನುಸಂಧಾನಪೂರ್ವಕವಾಗಿ ಸ್ನೇಹ ಸಹಿತವಾಗಿರ್ತಕ್ಕಂಥ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಆ ರೀತಿಯಾಗಿ ಭಜನೆ ಮಾಡ್ತಾರೋ ಅನನ್ಯವಾಗಿರ್ತಕ್ಕಂಥ ಭಕ್ತಿ ಮತ್ತು ಭಗವಂತ ಸಂಬಂಧವಾಗಿರ್ತಕ್ಕಂಥ ಜ್ಞಾನ ಅವನ ಪ್ರಸಾದವನ್ನು ಪಡಿಬೇಕು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಜ್ಞಾನ ಮತ್ತು ಅನುಸಂಧಾನ ಇರಬೇಕು ಅಂತ. ವಿಷ್ಣೋರುತ್ಕರ್ಷ ಜ್ಞಾನಂ ಜ್ಞಾನಮಿತೀರಿಯತೆ ಅಂತ ಪರಮಾತ್ಮನ ಗುಣೋತ್ಕರ್ಷಗಳನ್ನು ತಿಳ್ಕೊಳ್ಳುವಂಥದ್ದೇ ಜ್ಞಾನ. ಹೀಗೆ ಅಂತಹ ಸಾರಭಕ್ತಿ ಜ್ಞಾನಪೂರ್ವಕವಾಗಿ ಬೃಹತ್ ತಾರತಮ್ಯ ಪ್ರಕರಣವನ್ನು ಪಠನೆ ಮಾಡಬೇಕು. ಅವತಾರಾನ್ ಹರೇರ್ ಆಜ್ಞಾ ಜ್ಞಾತ್ವ ಅವತಾರ ಹರೇಶ್ಚಯೇ ತದಾವೇಶಂ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನಚಾನ್ಯಥ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರ ಮಾತಿನಂತೆ ಪರಮಾತ್ಮನ ಅವತಾರ ವಿಶೇಷಗಳು ಆವೇಶ ಅಂಶ ಇತ್ಯಾದಿ ಎಲ್ಲ ಪ್ರಮೇಯಗಳು ಕೂಡ ಮುಕ್ತಿಗೆ ಮಹಾಸಾಧನ ಅಂತ ಹೇಳ್ತಾರೆ. ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನಿಂದ ಪ್ರಾರಂಭ ಮಾಡಿ ತೃಣಜೀವರ ಪರ್ಯಂತ ಅನಾದಿ ಅನಂತ ಕಾಲಕ್ಕೂ ನಿತ್ಯ ಮತ್ತು ಸತ್ಯವಾಗಿರತಕ್ಕಂಥ ಈ ತಾರತಮ್ಯ ಪ್ರಮೇಯಗಳ ಜ್ಞಾನ ಸಾಧಕರಿಗೆ ಅಥವಾ ಮೋಕ್ಷಾಪೇಕ್ಷಿಗಳಿಗೆ ಅತ್ಯಂತ ಅವಶ್ಯಕ. ಇದನ್ನು ಗುರುಗಳ ದ್ವಾರ ಶಾಸ್ತ್ರಾಧ್ಯಯನದ ಮೂಲಕ ಈ ಪ್ರಕರಣವನ್ನು ನಿಶ್ಚಯ ಜ್ಞಾನ ಸಂಶಯರಹಿತವಾಗಿರ್ತಕ್ಕಂಥ ಜ್ಞಾನದಿಂದ ತಿಳ್ಕೊಂಡು ನಿತ್ಯ ಪಠಣಾದಿಗಳನ್ನು ಅಧ್ಯಯನಾದಿಗಳನ್ನು ಅಧ್ಯಾಪನಾದಿಗಳನ್ನು ಮಾಡುವಂತಹ ಜ್ಞಾನಿಗಳಿಗೆ ಕರುಣಾ ಸಮುದ್ರನಾಗಿರ್ತಕ್ಕಂಥ ಲಕ್ಷ್ಮೀಪತಿಯಾದ ಪರಮಾತ್ಮ ಸಕಲಾಭೀಷ್ಟಗಳನ್ನು ಪೂರೈಸಿ ಆಮೇಲೆ ಪರಮ ಪುರುಷಾರ್ಥವಾದ ಮೋಕ್ಷವನ್ನೇ ಕೊಡ್ತಾನೆ. ಹೀಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮ ಜಗನ್ನಾಥ ವಿಠಲಾತ್ಮಕ ಭಗವಂತ ಅಂತಹ ಜ್ಞಾನಿಗಳ ಹೃದಯ ಕಮಲದಲ್ಲಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಭಿವ್ಯಕ್ತನಾಗಿ ತನ್ನ ಬಿಂಬರೂಪಿ ದರ್ಶನವನ್ನು ಕೊಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಫಲಸ್ತುತಿಯನ್ನು ಹೇಳಿ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ. ಬೃಹತ್ ತಾರತಮ್ಯ ಸಂಧಿಯನ್ನು ಉಪಸಂಹಾರ ಮಾಡ್ತಾರೆ. ದೇವತಾ ತಾರತಮ್ಯ ಮತ್ತು ಗುಣತಾರತಮ್ಯಗಳ ಪರಿಜ್ಞಾನ ಅನ್ನೋದು ಮೋಕ್ಷ ಸಾಧನೆಗೆ ಅತ್ಯಂತ ಅವಶ್ಯ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಹ ಪ್ರಕಾಶಂತೆ ಮಹಾತ್ಮನಃ ಅಂತ. ಹೀಗೆ ಈ ತಾರತಮ್ಯ ಜ್ಞಾನ ಅನ್ನೋದು ಮೋಕ್ಷ ಅಪೇಕ್ಷೆ ಮಾಡೋವನಿಗೆ ಅತ್ಯಂತ ಅವಶ್ಯಕ. ಝಟಿತಿ ಮೋಕ್ಷ ಗೋ ಭವೇತ್ ಅಂತ. ಯಾರು ತಾರತಮ್ಯವನ್ನು ತಿಳ್ಕೊಂಡು ಅರ್ಥಾನುಸಂಧಾನ ಸಹಿತವಾಗಿ ಅದನ್ನು ಅನುಷ್ಠಾನ ಮಾಡ್ತಾರೋ ಅವರಿಗೆ ಶೀಘ್ರದಲ್ಲಿ ಮೋಕ್ಷ ಆಗತ್ತೆ ಅಂಥೇಳಿ ಈ ಗ್ರಂಥವನ್ನು ಜಗನ್ನಾಥ ವಿಠಲ ಬಿಂಬರೂಪಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣ ವಸ್ತು.